ಯಾವುದೇ ತರದ ಮಣ್ಣಿನಲ್ಲಿ ಯಾವುದೇ ಒಂದು ಒಣ ಪ್ರದೇಶದಲ್ಲಿ ಬೆಳಿಬಹುದು. ಅಂದ್ರೆ ಹೆಚ್ಚಿನ ನೀರು ಬೇಕಾಗಿಲ್ಲ, ಹೆಚ್ಚಿನ ಗೊಬ್ಬರ ಬೇಕಾಗಿಲ್ಲ, ಆಮೇಲೆ ಇವುಗಳಿಗೆ ಬರುವಂತ ರೋಗಗಳು ಕೂಡ ಬಹಳ ಕಡಿಮೆ. ಹಾಗಾಗಿ ಯಾವುದೇ ಒಂದು ಔಷಧ ಹೊಡೆಯೋದಿಲ್ಲ, ಒಂದು ಒಳ್ಳೆಯ ಸ್ವಚ್ಛವಾದ ಸಾವಯವ ಆಹಾರ ಅಂತಾನೆ ಹೇಳ್ಬಹುದು. ಹಾಗಾಗಿ ಮನುಷ್ಯ ಇತ್ತಿಕ್ಲ ನೋಡ್ತಾ ಇದ್ವಿ, ಗೋಧಿ ಆಗ್ಲಿ ಅಕ್ಕಿಗಾಗ್ಲಿ ಸಾಕಷ್ಟು ಔಷಧ ಹೊಡಿತಾರೆ ರೋಗ ಬರಬಾರ್ದು ಅಂತ. ಇವೆಲ್ಲಾನು ಅದರಿಂದ ನಾವು ತಿಂದಾಗ ದೇಹದಲ್ಲಿ ಈ ಔಷಧಗಳು ಶೇಖರಣೆ ಆಗ್ಬಿಟ್ಟು ನಮಗೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬರ್ತಾ ಇದೆ. ಅದಕ್ಕೆ ಪರ್ಯಾಯವಾಗಿ ನೋಡ್ಬೇಕು ಅಂದ್ರೆ ನಮ್ದು ಈ ಸಿರಿಧಾನ್ಯಗಳಂತ ಹೇಳ್ಬಹುದು. ಇನ್ನು ಅದರದ ಪೌಷ್ಟಿಕತೆಯನ್ನ ನೋಡ್ತಾ ಹೋದ್ರೆ, ಈಗ ನಮ್ಮ ಈ ಗೋಧಿ ಮತ್ ಅಕ್ಕಿ ಏನ್ ಹೋಲಿಸಿದಾಗ ಸಿರಿಧಾನ್ಯಗಳಲ್ಲಿ ಕೂಡ ಒಂದು ಒಳ್ಳೆ ಪೋಷಕಾಂಶಗಳು ಇದೆ. ಏನಂತಂದ್ರೆ ಹೆಚ್ಚು ಕಡಿಮೆ ಸೇಮೆ, ಆದ್ರೆ ಏನು ಇದರಲ್ಲಿ ಇರುವಂತ, ಈಗ ನಿಮಗೆಲ್ಲ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಆಹಾರ ತಗೊಂಡ್ರೆ ಅದರಲ್ಲಿ ಇರುವಂತ ಪೋಷಕಾಂಶಗಳು ಅಂತಂದ್ರೆ, ಈಗ ಕಾರ್ಬೋಹೈಡ್ರೇಟ್ ಅಂದ್ರೆ ಸಸಾರಜನಕ ಅಂತ ಹೇಳ್ತೀವಿ, ಪ್ರೋಟೀನ್, ಸಸಾರಜನಕ, ಕಾರ್ಬೋಹೈಡ್ರೇಟ್, ಶರ್ಕರ್ ಪಿಷ್ಟ, ಕೊಬ್ಬು ಅಥವಾ ಎಣ್ಣೆ ಅಂಶ, ದೇನ್ ಜೀವಸತ್ವಗಳು, ಖನಿಜ ಲವಣಾಂಶಗಳು ಮತ್ತು ನೀರು. ಇದರ ಜೊತೆಗೆ ಇತರ ಘಟಕಗಳು ಅಂದ್ರೆ ಏನೇನು ಅಂದ್ರೆ, ಈಗ ಬಣ್ಣ ಇರಬಹುದು, ಉದಾಹರಣೆಗೆ ರಾಗಿ ಕೆಂಪಿರುತ್ತೆ, ಸಜ್ಜೆ ಹಸಿರಿರುತ್ತೆ, ನಂತರ ನಾರಿನಾಂಶ, ಮೇಲಿನ ತೌಡು ಇರಬಹುದು, ಆಮೇಲೆ ಅದರ ಜೊತೆ ಫೈಟೋ ಕೆಮಿಕಲ್ಸ್ ಅಥವಾ ಆಂಟಿ ಆಕ್ಸಿಡೆಂಟ್ಗಳು ಕೂಡ ಇದರಲ್ಲಿ ಹೆಚ್ಚಾಗಿರುತ್ತೆ. ಇದರ ಜೊತೆ ಆಮ್ಲಗಳು ಇವೆಲ್ಲ ಇರೋದ್ರಿಂದ ನಮಗೆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ಇದರ ಜೊತೆಗೆ ಔಷಧೀಯ ಗುಣಗಳನ್ನು ದೇಹಕ್ಕೆ ನೀಡುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಇದರ ಸಿರಿಧಾನ್ಯಗಳಲ್ಲಿ ಯಥೇಚ್ಛವಾಗೈತಿ. ಈಗ ಉದಾಹರಣೆಗೆ ನಾವು ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ ತಗೊಂಡ್ರೆ, ಈ ಗೋಧಿ ಮತ್ತು ಅಕ್ಕಿ ಹೋಲಿಸಿದಾಗ ಇದರಲ್ಲಿ ನಾವು ಹೆಚ್ಚು ಕಡಿಮೆ ಒಳ್ಳೆ ಕ್ವಾಲಿಟಿ 60-70% ಅಂದ್ರೆ 60-70% ಕಾರ್ಬೋಹೈಡ್ರೇಟ್ ಇರುತ್ತೆ. ಆದ್ರೆ ಒಂದು ಡಿಫ್ರೆನ್ಸ್ ಅಥವಾ ಒಂದು ವ್ಯತ್ಯಾಸ ಅಂದ್ರೆ, ಈ ಸಿರಿಧಾನ್ಯಗಳಲ್ಲಿ ಇರುವಂತ ಏನ್ ಶರ್ಕರ ಪಿಷ್ಟ ನೀವು ತಿಂದಾಗ ಇದು ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಅಂದ್ರೆ ನಿಧಾನಕ್ಕೆ ಜೀರ್ಣ ಆಗತ್ತೆ. ಈಗ ಅಕ್ಕಿ ತಿಂದ್ರೆ ಅಂತ ಕೊಡ್ರಿ, ಅಕ್ಕಿ ಅನ್ನ ಅಥವಾ ಏನು ದೋಸೆ ತಿಂದಾಗ ನಿಮ್ಗೆ ಒಂದ್ ತಾಸಿಗೆ ಹಸಿವಾಗತ್ತೆ. ಆದ್ರ ಈ ಸಿರಿಧಾನ್ಯಗಳನ್ನೇ ನೀವು ತಿಂದ್ರಿ ಅಂದ್ರೆ 2-3 ತಾಸುವರೆಗೂ ನಿಮಗೆ ಹಸಿವಿನ ತಡಿಬಹುದು. ಅಂದ್ರೆ ನಿಧಾನಕ್ಕೆ ಕರಗೋದ್ರಿಂದ ನಮ್ಮ ಹಸಿವು ತಡೀತದ ಒಂದು ಕೆಲಸ ಮಾಡ್ಲಿಕ್ಕೂ ಸಹಾಯ ಆಗ್ತದೆ. ಅದಕ್ಕೆ ಹಿಂದಿನ ಕಾಲದಾಗ ಬಡವರ ಆಹಾರ ಅಂತ ಹೇಳ್ತಿದ್ರು. ಅಂದ್ರೆ ಅವರು ಜಾಸ್ತಿ ಶಕ್ತಿ ವರ್ಧಕ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಎಷ್ಟು ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬೇಕಲ್ಲ ಅದೆಲ್ಲಾನು ಸಿಗ್ತಾ ಇತ್ತು. ನಂತರ ಇದರಲ್ಲಿ ಇರುವಂತ ಎಣ್ಣೆ ಅಥವಾ ಕೊಬ್ಬಿನಾಂಶ ಇದು ಒಳ್ಳೆ ಕ್ವಾಲಿಟಿದು. ಈಗೆಲ್ಲ ಮಾತಾಡ್ತೇವೆ ನಾವು ಪಾಲಿ ಅನ್ಸ್ಯಾಚುರೇಟೆಡ್ ಅಥವಾ ಒಮೆಗಾ 3 ಫ್ಯಾಟೀಸ್, ಇದರಲ್ಲಿ ಒಂದು ಹೆಚ್ಚು ಇರುತ್ತೆ. ಈಗೆಲ್ಲ ನೀವು ರೈತ ಬಾಂಧವರು ನೋಡಿರಬಹುದು, ಈಗ ಸಿರಿಧಾನ್ಯಗಳು ಹಾಗೆ ಇಟ್ರಿ ಹಾರ್ವೆಸ್ಟ್ ಅಂದ್ರೆ ರಾಶಿ ಮಾಡಿ ಅಂದ್ರೆ ಅದಕ್ಕೆ ಹುಳ ಹತ್ತಲ್ಲ, ಆದರೆ ನೀವು ಅದನ್ನ ಅಕ್ಕಿ ಮಾಡಿ ಅಥವಾ ಹಿಟ್ಟು ಮಾಡಿ ಇಡ್ರಿ, 15 ದಿವಸನಾಗ ಹುಳುಗಳು ಅಥವಾ 1 ತಿಂಗಳೊಳಗೆ ಕಾಣಿಸ್ತಾರೆ. ಕಾರಣ ಅಂದ್ರೆ ಅದ್ರೆ ಅಥವಾ ಕೌಟಾಗಿ ವಾಸನೆ ಬರುತ್ತೆ. ಕಾರಣ ಅಂದ್ರೆ ಅದರಲ್ಲಿರುವಂತ ಫ್ಯಾಟಿ ಆಸಿಡ್ ಅಥವಾ ಅಮೈನೋ ಆಮ್ಲಗಳು ಏನಿದಾವೆ ಅದು ಬೇಗ ಕೆಡ್ಲಿಕ್ಕೆ ಸಹಾಯತ. ಆದ್ರೆ ಈ ಮನುಷ್ಯ ತಿಂದಾಗೆ ಒಂದು ಹೃದಯದ ಒಂದು ಆರೋಗ್ಯನ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಮನುಷ್ಯನ ನರಮಂಡಲ ಅಂದ್ರೆ ಬ್ರೈನ್ ಆಕ್ಟಿವಿಟಿ ಕೂಡ ಒಂದು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟ್ ಹೋದ್ರೆ ವಿಟಮಿನ್ಸ್ ಅಥವಾ ಜೀವಸತ್ವಗಳು ಕೂಡ ಈ ಸಿರಿಧಾನ್ಯಗಳಲ್ಲಿ ಯಥೇಚ್ಛವಾಗಿದೆ. ಎಸ್ಪೆಷಲಿ ಈ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಅಂದ್ರೆ ನೀರಿನಲ್ಲಿ ಕರುವಂತ, ಈಗ ಸಾಮಾನ್ಯವಾಗಿ ನಾವು ಸಜ್ಜೆ ರೊಟ್ಟಿ ಕಂಪಲ್ಸರಿ ತಿಂತೀವಿ. ಕಾರಣ ಈಗ ಬಹಳ ಚಳಿ ಇರುತ್ತೆ, ಈ ಸಜ್ಜೆಯಲ್ಲಿ ನಾವು ಹೇಳ್ತೀವಿ ಕಾವು ಅಂತ, ಕಾವು ಎದಕ್ಕೆ, ಇದರಲ್ಲಿ ನೀರಿನಲ್ಲಿ ಕರಗುವಂತ ಏನ್ ಅಂಶಗಳು ಅಂದ್ರೆ ವಿಟಮಿನ್ಸ್ ಆಗಿರ್ಬೋದು ಅಥವಾ ಇತರ ನಾರಿನಂಶ ನೀರಿನಲ್ಲಿ ಕರುವಂತ ಯಥೇಚ್ಛವಾಗಿರ್ತದೆ. ಅದನ್ನು ನಾವು ತಿನ್ನೋದು ಒಂದು ಪದ್ಧತಿ ಇದೆ ಸಂಕ್ರಾಂತಿ. ಏನಂದ್ರೆ ಈ ಸಜ್ಜಿ ರೊಟ್ಟಿ ಜೊತೆ ಕಂಪಲ್ಸರಿ ನಾವು ಶೇಂಗಾ ಹೋಳಿಗೆ ತಿಂತೀವಿ ಅಂದು, ಅದ್ರ ಜೊತೆ ಎಲ್ಲಾ ಕಾಳುಗಳು, ಎಲ್ಲಾ ತರಕಾರಿಗಳು, ಆಮೇಲೆ ಎಲ್ಲ ಹಸಿರು ಸೊಪ್ಪು ಇವನ್ನೆಲ್ಲ ಮಿಕ್ಸ್ ಮಾಡಿ ಗರ್ಗಟ್ ಅಂತ ಮಾಡ್ತೀವಿ. ಅದನ್ನ ಮಾಡಿಬಿಟ್ಟು ಅಗಸೆ ಚಟ್ನಿ ಅಥವಾ ಶೇಂಗಾ ಚಟ್ನಿ, ಅದ್ರ ಜೊತೆ ಮೊಸರು, ಇವೆಲ್ಲನ ನಾವು ಯಾಕೆ ಕೂಡಿಸಿ ತಿಂತೀವಿ ಅಂದ್ರೆ, ಇದೀಗ ಚಳಿ ಅಗ್ದಿ ಹೆಚ್ಚಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ನಮಗೆ ಹೆಚ್ಚು ನೆಗಡಿ ಕೆಮ್ಮು ಇತರೆ ಒಂದು ಸೋಂಕು ಬರುವುದು ಜಾಸ್ತಿ. ಹಾಗಾಗಿ ಈ ಸಂಕ್ರಾಂತಿ ಒಂದು ಹಬ್ಬದಾಗ ನಾವು ಇದನ್ನ ಮಾಡಿ ತಿಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಬಿಟ್ಟು ನಾವು ಈ ಸೋಂಕನ್ನ ತಡೆಗಟ್ಟಬಹುದು. ಆ ಒಂದು ಔಷಧದಿಂದ ಇದು ಹಿಂದಿನವರು ಕೂಡ ಪದ್ಧತಿ ಮಾಡಿದ್ರು. ಈಗ ನಾವು ಕಾವಂತೆ ಇದು ಯಾವುದೇ ಸಿರಿಧಾನ್ಯಗಳು ತಿಂದಾಗ ನಮ್ಮ ಮುಖ್ಯವಾದದ್ದು ನೀರು ಕುಡಿಯೋದು ಬಹಳ ಮುಖ್ಯ. ಇದ್ರ ಜೊತೆ ನಾವು ಯಾವಾಗ್ಲೂ ಹಣ್ಣು ತರಕಾರಿ ಸೊಪ್ಪನ್ನ ಬಳಸಿದ್ರೆ ಮಾತ್ರ ಅದರಲ್ಲಿರುವಂತ ಎಲ್ಲ ಅಂಶಗಳು ನಮಗೆ ಸಿಗ್ತಾವ, ಸಿಕ್ಬಿಟ್ಟು ನಮಗೆ ಕಾವಾಗ್ಲಾರ್ದಂಗ ನೋಡ್ಕೊಳ್ತದೆ. ಇನ್ನು ಇದ್ರ ಜೊತೆಗೆ ಅದರ ಕಲರ್ಗಳು ನೋಡಿ, ಕೆಂಪು ಇರುತ್ತೆ, ಹಸಿರು, ಇವೆಲ್ಲ ನಮಗೆ ರೋಗ ನಿರೋಧಕ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇತರೆ ಕ್ಯಾನ್ಸರ್ ಇವೆಲ್ಲನೂ ಬರಲಾರ್ದಂಗ ಸಹಾಯ ಮಾಡುತ್ತೆ. ಕಾರಣ ಅಂದ್ರೆ ಇದರಲ್ಲಿ ಇರುವಂತ ಫೈಟೋ ಕೆಮಿಕಲ್ಸು ಅಥವಾ ನಾವು ಆಂಟಿ ಆಕ್ಸಿಡೆಂಟ್ಸು, ಪಾಲಿಫಿನಾಲ್ ಇವೆಲ್ಲಾನು ಹೆಚ್ಚಾಗಿರೋದ್ರಿಂದ ನಮಗೆ ರೋಗ ಬರಲಾರ್ದಂಗ ಸಹಾಯ ಮಾಡುತ್ತೆ. ಹಾಗಾಗಿ ಇವೆಲ್ಲ ನಾವು ಗೋಧಿ ಮತ್ತು ಅಕ್ಕಿನ ಇದು ಮಾಡಿ ನೋಡಿದಾಗ ನಮ್ಮ ಸಿರಿಧಾನ್ಯಗಳು ನೋಡ್ಲಿಕ್ಕೆ ಸಣ್ಣದಿದ್ರೂ ಕೂಡ ಇಷ್ಟೊಂದು ಪೋಷಕಾಂಶ ಭರಿತವಾಗಿರೋದ್ರಿಂದ ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ ನೋಡ್ತಾ ಹೋದ್ರೆ ಈಗ ಇವುಗಳನ್ನ ತಿಂದ್ರೆ ನಮ್ಮ ದೇಹದ ದಿನನಿತ್ಯ ತಿಂದ್ರೆ ಏನಾಗುತ್ತಪ್ಪ ಪರಿಣಾಮ ಅಂತಂದ್ರೆ, ಈಗ ಸಿರಿಧಾನ್ಯಗಳನ್ನ ನಾವು ದಿನನಿತ್ಯ ತಿಂತಾ ಹೋದ್ರೆ ಇದರಲ್ಲಿ ಇರುವಂತ ಕೆಲವು ಸಕಾರಾತ್ಮಕ ಒಂದು ಇಫೆಕ್ಟ್ ಅಥವಾ ಪರಿಣಾಮ ಏನ್ ಹೇಳ್ಬೋದಂದ್ರೆ, ನಾವು ದಿನನಿತ್ಯ ಸೇವಿಸ್ತಾ ಹೋದ್ರೆ ನಮ್ಮ ದೇಹನ ಶುದ್ಧೀಕರಿಸ್ತದ. ಅಂದ್ರೆ ಯಾವುದೇ ಒಂದು ವಿಷ ಪದಾರ್ಥ ನಾವು ದೇಹದಾಗ ಬಿಟ್ಟಿರೋದ. ಉದಾಹರಣೆಗೆ ಹಿಂದಿನವರೆಲ್ಲ ಹಬ್ಬ ಹುಣ್ಣಿಮೆಗೆ ಮಾತ್ರ ಸಿಹಿ ಪದಾರ್ಥ ಮಾಡ್ತಾ ಇದ್ರು, ಅಕ್ಕಿ ಬಾನ ಮಾಡ್ತಾ ಇದ್ರು, ಆಮೇಲೆ ಗೋಧಿ ಉಪಯೋಗಿಸ್ತಾ ಚಪಾತಿ ಅಥವಾ ಹೋಳಿಗೆ. ಅದು ಯಾಕೆ ಅಂತಂದ್ರೆ ನಾವು ಸಿಹಿ ಕರೆದಿದ್ದು ಇವೆಲ್ಲ ತಿಂದಾಗ ನಮ್ಮ ದೇಹದಾಗ ಜಾಸ್ತಿ ವಿಷ ಪದಾರ್ಥ ಬಿಡುತ್ತೆ. ಈ ಸಿರಿಧಾನ್ಯ ನಾವು ದಿನನಿತ್ಯ ತಿಂತಾ ಹೋದ್ರೆ ಯಾವುದೇ ಒಂದು ದೇಹದಾಗ ವಿಷ ಪದಾರ್ಥ ಬಿಟ್ಟರೆ ಅದು ಹೊರಗಾಕುತ್ತೆ. ಎರಡನೇದ್ದು ಅಂದ್ರೆ ಇತ್ತಿತ್ತಲಾಗ ನಾವು ಹೃದಯದ ಕಾಯಿಲೆ ಬಹಳ ನೋಡ್ತಾ ಇದೀವಿ. ಅಂದ್ರೆ ಹೃದಯದ ಕಾಯಿಲೆ ಬರ್ಲಿಕ್ಕೆ ಕಾರಣ ಕೆಟ್ಟ ಕೊಲೆಸ್ಟ್ರಾಲ್ ಉತ್ಪತ್ತಿ ಆದಾಗ. ಇದು ಯಾಕೆ ಉತ್ಪತ್ತಿ ಆಗುತ್ತೆ? ಜಾಸ್ತಿ ಕರೆದಿದ್ದು ತಿಂದಾಗ, ಸಿಹಿ ಪದಾರ್ಥಗಳು ತಿಂದಾಗ. ಈ ಸಿರಿಧಾನ್ಯ ಉಪಯೋಗಿಸಿದಾಗ ಕೆಟ್ಟ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗ್ಲಾರ್ದಂಗೆ ಸಹಾಯ ಮಾಡುತ್ತೆ. ಇನ್ನು ಮೂರನೇದ್ದು ಅಂದ್ರೆ ಯಾವುದೇ ತರದ ಕ್ಯಾನ್ಸರ್ ಬರಲಾರ್ದಂಗೆ ಸಹಾಯ ಮಾಡುತ್ತೆ. ಅಂದ್ರೆ ಕ್ಯಾನ್ಸರ್ ಕಾರಕವಾದಂತ ಯಾವುದೇ ವಿಷ ಪದಾರ್ಥಗಳು ದೇಹದಾಗ ಬಂದಿದ್ದು ಅಂದ್ರೆ ಅದನ್ನು ಕೂಡ ಹೊರಗಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇತ್ತಿತ್ತಲೆ ನೋಡ್ತಾ ಇದೆ ಭಾರತ ದೇಶ ಮಧುಮೇಹಿಗಳ ರಾಜಧಾನಿ ಅಂತ ಇಡೀ ವಿಶ್ವದಲ್ಲಿನೇ ಗೊತ್ತಾಗಿದೆ. ಕಾರಣ ಅಂತಂದ್ರೆ ನಮ್ ಜಾಸ್ತಿ ನಾವು ಏಕದಳ ಅಂದ್ರೆ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿನ್ನೋದ್ರಿಂದ ಅದ್ರ ಜೊತೆ ಸರಿ ಪ್ರಮಾಣದಾಗ ಹಣ್ಣು ತರಕಾರಿ ಪ್ರೋಟೀನ್ ಕಾಂಬಿನೇಷನ್ ಮಾಡಿ ತಿಂದ್ರೆ ಮಾತ್ರ ನಾವು ಈ ಮಧುಮೇಹನ ತಡೆಗಟ್ಟಬಹುದು. ಹಾಗಾಗಿ ನಾವು ಸಿರಿಧಾನ್ಯ ತಿಂದ್ವಿ ಅಂತಂದ್ರೆ ನಮಗೆ ದೇಹಕ್ಕೆ ಅವಶ್ಯ ಇರುವಂತ ಏನು ಇದರಲ್ಲಿ, ಉದಾಹರಣೆಗೆ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಆಗಿರ್ಬೋದು, ಒಳ್ಳೆ ಕ್ವಾಲಿಟಿ ಫ್ಯಾಟ್ ಅಥವಾ ಕೊಬ್ಬಿನಂಶ ಆಗಿರ್ಬಹುದು, ಅದ್ರ ಜೊತೆಗೆ ನಮಗೆ ನಾರಿನಂಶ ಸಿಗೋದ್ರಿಂದ ಈ ಮಧುಮೇಹ ಬರಲಾರ್ದಂಗೆ ಸಹಾಯ ಮಾಡುತ್ತೆ. ನಂತರ ಕೆಲವು ಇತ್ತಿತ್ತಲಾಗಿ ಉಸಿರಾಟದ ತೊಂದರೆ ನಾವು ಕೋವಿಡ್ ಅಲ್ಲೇ ನೋಡಿದ್ವಿ. ಅಂದ್ರೆ ನಮ್ಮ ದೇಹದ ಶುದ್ಧೀಕರಣ ಅಂದ್ರೆ ನಾವು ಆಕ್ಸಿಜನ್ ತಗೊಳ್ತೀವಿ ಅಥವಾ ನಮ್ಮ ಲಂಗ್ಸ್ ಸ್ವಚ್ಛವಾಗಿ ಇಡ್ಲಿಕ್ಕೂ ಕೂಡ ಸಹಾಯ ಮಾಡ್ತದೆ. ಇನ್ನು ಅಂದ್ರೆ ಯಕೃತ ಅಂದ್ರೆ ನಮ್ಮ ಲಿವರ್ ಅಥವಾ ಮೂತ್ರದ ಪಿಂಡಗಳ ಕಾಯಿಲೆನೂ ನಾವು ಯಥೇಚ್ಛವಾಗಿ ನೋಡ್ತಾ ಇದೀವಿ. ಯಾಕಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ಕಲಬೆರಕೆ, ಈಗ ನಾವು ಸಿದ್ಧಪಡಿಸಿದ ಆಹಾರ, ಈಗ ಉದಾಹರಣೆ ಪಿಜ್ಜಾ ಆಗಿರ್ಬೋದು ಅಥವಾ ಬ್ರೆಡ್ ಬೇಕರಿ ಆಹಾರ ತಿಂದಾಗ ರುಚಿ ಹೆಚ್ಚು ಮಾಡ್ಲಿಕ್ಕೆ ಅದರಾಗೆ ಬೇರೆ ಬೇರೆ ಕೆಮಿಕಲ್ಸ್ ಹಾಕಿರ್ತಾರೆ. ಇವೆಲ್ಲಾನು ಬಹಳ ಯಥೇಚ್ಛವಾಗಿ ತಿಂದ್ವಿ ಅಂದ್ರೆ ನಮ್ಮ ಮೂತ್ರ ಪಿಂಡಕ್ಕೂ ಅಫೆಕ್ಟ್ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಏನಂತಾರೆ ಲಿವರ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ ಸರಿಯಾಗಿ ನಾವು ಸಿರಿಧಾನ್ಯವನ್ನು ಉಪಯೋಗಿಸ್ತಾ ಇದ್ರೆ ಅದರದ ಒಂದು ಕಾರನ್ನು ಕೂಡ ಸರಿಯಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಂತರ ಇದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ. ಆಮೇಲೆ ನಾವು ಸಿರಿಧಾನ್ಯನ ನಾವು ಸರಿ ಪ್ರಮಾಣದಾಗ ಸರಿಯಾಗಿ ತಯಾರಿಸಿ ತಿಂದ್ವಿ ಅಂದ್ರೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಹೆಚ್ಚಿಸ್ತದೆ. ಹಾಗಾಗಿ ಪಚನ ಒಂದು ಸರಿಯಾಗಿ ಆಗ್ಲಿಕ್ಕೆ ಜೀರ್ಣ ಆಗ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಇತ್ತಿತ್ತಲಾಗಿ ಇನ್ನೊಂದು ನೋಡ್ತಾ ಇದೀವಿ, ನಾವು ಅಕ್ಕಿ ಅಥವಾ ಗೋಧಿ ಅಥವಾ ಈ ಬೇಕರಿ ಪದಾರ್ಥ ತಿನ್ನೋದ್ರಿಂದ ಈ ಜಾಸ್ತಿ ಡಾಲ್ಡಾ ಇವೆಲ್ಲ ಉಪಯೋಗಿಸೋದ್ರಿಂದ ತೂಕ ಜಾಸ್ತಿ ಆಗ್ತದೆ, ಒಬೆಸಿಟಿ. ಅದ್ರ ಜೊತೆ ಕೆಲಸ ನಾವು ಕಡಿಮೆ ಮಾಡ್ತಾ ಇದೀವಿ. ತಿನ್ನೋದು ಜಾಸ್ತಿ ಆಗಿದೆ ಆದ್ರೆ ಕೆಲಸ ಕಡಿಮೆ, ಯಾಕಂದ್ರೆ ಎಲ್ಲ ಕೈಯಲ್ಲೇ ರಿಮೋಟ್ ಬಂದಿದೆ. ಹಾಗಾಗಿ ಏನಾಗ್ತಾ ಇದೆ, ಬರೀ ಒಂದು ಕಡೆ ಅಂದ್ರೆ ತಿಂತಾ ಹೋಗೋದು, ಕೆಲಸ ಕಡಿಮೆ ಮಾಡ್ತಾ ಹೋದ್ರೆ ಏನಾಗುತ್ತೆ ನಮ್ಗೆ, ಬೊಜ್ಜು ಬರಕ್ಸ್. ಒಂದು ಸಲ ಬೊಜ್ಜು ಬಂತಂದ್ರೆ ಇದ್ರ ಜೊತೆ ಅಕ್ಕ ತಂಗಿಯರಂಗ ಈ ಮಧುಮೇಹ ಆಗಿರ್ಬೋದು ಅಥವಾ ಬಿಪಿ, ಶುಗರ್ ಕಾಯಿಲೆ, ಕ್ಯಾನ್ಸರ್ ಇವೆಲ್ಲ ಬರಕ್ ಸ್ಟಾರ್ಟ್ ಆಗ್ತಾವ. ಹಾಗಾಗಿ ದೇಹ ತೂಕ ಕಾಪಾಡಲಿಕ್ಕೆ ಸಿರಿಧಾನ್ಯಗಳು ಸಹಾಯಕಾರಿ. ನಂತರ ರಕ್ತದೊತ್ತಡ ಕೂಡ ನಿಯಂತ್ರಿಸಲಿಕ್ಕೆ ಸಹಾಯ ಮಾಡುತ್ತೆ. ಯಾಕೆ ಅಂತಂದ್ರೆ ನಮ್ದು ಯಾವುದೇ ಒಂದು ಕ್ರಿಯೆಗಳು ಇದರಲ್ಲಿ ಇರುವಂತಹ ಪೊಟ್ಯಾಷಿಯಂ ಅಥವಾ ಇತರ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ನಮ್ಮ ದೇಹದ ಕ್ರಿಯೆಯನ್ನ ರಕ್ತದ ಒತ್ತಡ ಅಥವಾ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನರಗಳ ದೌರ್ಬಲ್ಯತೆ ಇತ್ತಿತ್ತಲಾಗಿ ಜಾಸ್ತಿ ನೋಡ್ತಾ ಇದೀವಿ. ಕಾರಣ ಅಂತಂದ್ರೆ ನಾವು ತಗೊಳ್ತಾ ಇರುವಂತ ಒಂದು ಏನಂತೀವಿ, ಸರಿಯಾದ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಅಥವಾ ಶರ್ಕರ ಪಿಷ್ಟ ಮತ್ತು ಸಸಾರಜನಕ ಪ್ರಪೋರ್ಷನ್ ತಗೊಳ್ತಾ ಇಲ್ಲ. ಬರೀ ಕರೆದಿದ್ದು ತಿಂತೀವಿ ಅಥವಾ ಬರೀ ಸಿಹಿ ತಿಂತೀವಿ, ಅದ್ರ ಜೊತೆ ನಾವು ಸರಿಯಾಗಿ ಪ್ರೋಟೀನ್ ಯುಕ್ತ ಆಹಾರ, ಹಣ್ಣು ಮತ್ತು ತರಕಾರಿ ಅಂದ್ರೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅಥವಾ ಫೈಟೋಕೆಮಿಕಲ್ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ತಗೊಂಡಾಗ ಮಾತ್ರ ನಮ್ಮ ಕ್ರಿಯೆಯನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ನರದೌರ್ಬಲ್ಯತೆ ಬರಲಿಕ್ಕೆ ಕಾರಣ ಅಂದ್ರೆ ಬಿ ವಿಟಮಿನ್ಗಳ ಕೊರತೆ, ಇದರ ಜೊತೆಗೆ ಪ್ರೋಟೀನ್ ಅಂಶ. ಇವೆರಡು ಕೊರತೆಯಾದಾಗ ನರಗಳ ದೌರ್ಬಲ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ನರಗಳ ದೌರ್ಬಲ್ಯತೆ ಹೆಚ್ಚಾಯಿತು ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ಕ್ರಿಯೆಗಳೇನು ಆಗಬೇಕು, ಯಾಕಂದ್ರೆ ನರದಿಂದನೇ ನಮ್ಗೆ ಎಲ್ಲಾ ಒಂದು ಸಂಪರ್ಕ ಅಂದ್ರೆ ಬ್ರೈನಿಗಾಗಿರ್ಬೋದು, ಹೃದಯಕ್ಕಾಗಿರ್ಬೋದು, ಯಾವುದೇ ಒಂದು ಭಾಗಗಳಿಗೆ ಅದು ಕ್ರಿಯೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು. ಅದು ಕೆಲಸ ಎಫೆಕ್ಟ್ ಆಯ್ತು ಅಂತಂದ್ರೆ ಬೇರೆ ಬೇರೆ ರೋಗಗಳು ಬರ್ತವೆ. ಹಾಗಾಗಿ ಸಿರಿಧಾನ್ಯ ನೀವು ತಿಂತಾ ಇದ್ರೆ ಈ ನರಗಳ ದೌರ್ಬಲ್ಯತೆ ಕೂಡ ನೀವು ಕಡಿಮೆ ಮಾಡಬಹುದು. ಇನ್ನು ಇನ್ನೊಂದು ಪ್ರಾಬ್ಲಮ್ ಇತ್ತಿತ್ತಲಾಗಿ ಎಲ್ಲಾ ಜನರಲ್ಲಿ ಕೇಳ್ತಾ ಇರೋದು, ಇವನ್ ಚಿಕ್ಕ ಮಕ್ಕಳಲ್ಲಿ ಕೂಡ ಕೇಳ್ತೀವಿ, ನಿದ್ದೆ ಸರಿಯಾಗಿ ಆಗಲ್ಲ. ಯಾಕೆ? ನಾವು ತಿನ್ನುವಂತ ಈ ಏನಾದ್ರು ರೆಡಿ ಸಿದ್ಧಪಡಿಸಿದಂತ ಪಿಜ್ಜಾ, ಬೇಕರಿ ಪ್ರಾಡಕ್ಟ್ಸ್, ಸ್ವೀಟ್ಸ್ ರೆಡಿಮೇಡ್ ತಿಂತೀವಿ ಅಲ್ಲ, ಇವೆದ್ರಲ್ಲಿ ರುಚಿ ಹೆಚ್ಚು ಮಾಡ್ಲಿಕ್ಕೆ ಈ ತರ ಏನ್ ಕೆಮಿಕಲ್ಸ್ ಹಾಕಿರ್ತಾರೆ, ಅಡಿಟಿವ್ಸ್ ಅಂತ ಹೇಳ್ತೀವಿ, ಅವು ಏನ್ ಮಾಡ್ತವೆ ನಮ್ಗೆ ನಮ್ಮ ಪ್ರಚೋದಕ ಆಗ್ಬಿಟ್ಟು ಒಂದು ಕೆಲ ಕ್ರಿಯೆಗಳಲ್ಲಿ ಹ್ಯಾಂಪರ್ ಆಗ್ತದೆ. ಅಂತದ್ದು ಆಗೋದ್ರಿಂದ ಸ್ಟ್ರೆಸ್ ಅಥವಾ ಟೆನ್ಷನ್ಸ್ ಇವೆಲ್ಲ ಅದ್ರಿಂದ ನಿದ್ದೆ ಕಡಿಮೆ ಆಗದೆ. ಹಾಗಾಗಿ ಈ ಮಿಲ್ಲೆಟ್ಸ್ ತಿಂದ್ರಿ ಅಂದ್ರೆ ನಮಗೆ ಒಳ್ಳೆ ಅದರಲ್ಲಿ ಇರುವಂತ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಮತ್ತು ಫ್ಯಾಟು ನಮಗೆ ನಿದ್ದೆನ ಚೆನ್ನಾಗಿ ಬರಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನೂ ಒಂದು ಅಂದ್ರೆ ಇತ್ತಿತ್ತಲೆ ಸ್ನಾಯುಗಳು ಅಂದ್ರೆ ಮಸಲ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಅಂತಂದ್ರೆ ಮತ್ತೆ ಅದೇ ಸಿದ್ಧಪಡಿಸಿದಂತ ಸಂಸ್ಕರಣೆ ಮಾಡಿರುವಂತ ಆಹಾರಗಳು. ಇದರಲ್ಲಿ ಸಿರಿಧಾನ್ಯಗಳೇ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಅಂದ್ರೆ ಒಳ್ಳೆ ಕ್ವಾಲಿಟಿ ಅಮೈನೋ ಆಸಿಡ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಒಳ್ಳೆ ಸ್ನಾಯುಗಳನ್ನ ಬಲಪಡಿಸಲಿಕ್ಕೆ ಒಂದು ಸಹಾಯಕಾರಿ ಆಗುತ್ತೆ. ಇನ್ನು ಹೆಚ್ಚಾಗಿ ಇತ್ತಿತ್ತಲಾಗಿ ಮಹಿಳೆಯರಲ್ಲಿ ಕೂಡ ಮುಟ್ಟಿನ ತೊಂದರೆ ನೋಡ್ತಾ ಇದ್ದೇವೆ. ಈ ಸಿರಿಧಾನ್ಯಗಳನ್ನು ನಾವು ಸರಿಯಾಗಿ ತಗೊಳ್ತಾ ಇದ್ವಿ ಅಂತಂದ್ರೆ ಈ ಮುಟ್ಟಿನ ತೊಂದರೆ ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಹಾಲುಣಿಸುವ ತಾಯಂದ್ರಲ್ಲೂ ಕೂಡ ಕೆಲವರು ಇತ್ತಿತ್ತಲಾಗಿ ನೋಡ್ತೀವಿ ಹಾಲು ಉತ್ಪಾದನೆ ಕೂಡ ಕುಂಠಿತ ಆಗ್ತಾ ಇದೆ. ಈಗ ಅವರು ಕೂಡ ಸರಿಯಾಗಿ ತಗೊಳ್ತಾ ಹೋದ್ರೆ ಅಂದ್ರೆ ಹಾಲಿನ ಉತ್ಪಾದನೆ ಆಗ್ಲಿಕ್ಕೂ ಕೂಡ ಸಹಾಯಕಾರಿ ಆಗುತ್ತೆ. ಇನ್ನು ಇತ್ತಿತ್ತಲ ನೋಡ್ತೀವಿ ನಾವು ಎಲ್ಲರೂ ಸೌಂದರ್ಯದ ಬಹಳ ನಾವು ಕಾನ್ಶಿಯಸ್ ಅಂದ್ರೆ ಎಲ್ಲರೂ ಚಂದ ಕಾಣಬೇಕಂತ ಆಸೆನೆ. ಈ ಸಿರಿಧಾನ್ಯಗಳನ್ನ ನೀವು ದಿನನಿತ್ಯ ಒಂದು ಹೊತ್ತು ತಿಂತಾ ಹೋಗಿ ನಿಮ್ಮ ಚರ್ಮದ ಕಾಂತಿ ತಾನಾಗೆ ಹೆಚ್ಚಾಗುತ್ತೆ. ಈಗ ನೀವು ಸೌಂದರ್ಯ ವರ್ಧಕಗಳು ಹಚ್ಕೊಳ್ತೀವಿ, ಅದು ಟೆಂಪ್ರರಿ ಅಂದ್ರೆ ಆಗ ಮಾತ್ರ ಅದು ಪರಿಣಾಮ ಆಗುತ್ತೆ, ಮುಂದೆ ಅದು ಒಂದು ದುಷ್ಪರಿಣಾಮ ಬೀಳುವಂತ ಚಾನ್ಸಸ್. ಹಾಗಾಗಿ ನಮ್ಮ ಆಹಾರ ಮುಖಾಂತರನೇ ನಮ್ಮ ಸೌಂದರ್ಯನ ಹೆಚ್ಚಿಸಲಿಕ್ಕೆ ಒಂದು ಸಿರಿಧಾನ್ಯಗಳು ಸಹಾಯ ಆಗುತ್ತೆ. ಹಾಗಾಗಿ ಬೇಗ ವಯಸ್ಸಾಗುತ್ತೆ ಕೂಡ ನಾವು ತಡೆಗಟ್ಟಬಹುದು. ನಂತರ ಈಗ ಸಿರಿಧಾನ್ಯಗಳನ್ನ ನಾವು ಹೆಂಗ್ ಬಳಸಬೇಕನ್ನೋದು ಎಲ್ಲರ ತಲೆಯಲ್ಲಿ ಒಂದು ಇದು ತಿನ್ರಿ ತಿನ್ರಿ ಅಂತ ಹೇಳ್ತೀವಿ. ಆದ್ರೆ ಎಲ್ಲರೂ ಕೇಳೋದು ಹೆಂಗ್ ತಿನ್ಬೇಕ್ರಿ ನಾವು ಅಂತ. ಈಗ ಉಪಯೋಗಿಸೋದ್ರಲ್ಲೇ ಕೂಡ ಒಂದು ಕಲೆ. ಈಗ ಇತ್ತಿತ್ತಲ ನೋಡ್ತಾ ಇದ್ವಿ ಎಲ್ಲರೂ ಹೇಳ್ತಾರಂತೆ ಯಥೇಚ್ಛವಾಗಿ ತಿಂತಾರೆ, ಆದ್ರೆ ತಿನ್ನೋದ್ರಲ್ಲಿ ಅಥವಾ ಉಪಯೋಗಿಸೋದ್ರಲ್ಲಿ ಒಂದು ಪದ್ಧತಿ ಇದೆ. ಈ ಯಾವುದೇ ಒಂದು ಸಿರಿಧಾನ್ಯಗಳಲ್ಲಿ ಈಗ ಉದಾಹರಣೆಗೆ ಜೋಳ, ರಾಗಿ ಮತ್ತೆ ಸಜ್ಜಿನ ನಾವು ಮೇಲಿನ ಸಿಪ್ಪೆ ತೆಗೆಯೋದ ಅವಶ್ಯಕತೆ ಇಲ್ಲ, ರಾಶಿ ಮಾಡಿ ಅದನ್ನ ಹಿಟ್ಟು ಮಾಡಿ ತಿಂತೀವಿ. ಆದ್ರೆ ಈ ನವಣೆ, ಸಾವಿ, ಹರಕ, ಬರಗುಗಳ ಮೇಲೆ ಒಂದು ಬಿರುಸಾದ ಒಂದು ಒರಟು ಹೊದಿಕೆ ಇರುತ್ತೆ.

ಸಾವಿ ಇರಬಹುದು ನಲಿಯುತ್ತ ತುವಿ ತುವಿ ತುವಿ ತುವಿ ತಿಂದರೆ ಸಾವಿ ಇರಬಹುದು ನಲಿಯುತ್ತ ತುವಿ ತುವಿ ತುವಿ ತುವಿ ತಿಂದರೆ ಸಾವಿ ಕುಣಿಯುತ್ತ ಇರಿ ನೀವು ತುವಿ ತುವಿ ತುವಿ ತುವಿ ತಿಂದರೆ ಸಾವಿ ಕುಣಿಯುತ್ತ ಇರಿ ನೀವು ತುವಿ ತುವಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಪ್ರಸಾರವಾಯಿತು. ನೆರವು ಗೋವಿಂದರಾವ್ ಎನ್ ರಾಠೋಡ್, ನಿರ್ಮಾಣ ಸೋಮಶೇಖರ್ ಎಸ್ ಪ್ರುಳಿ. ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು, ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ, ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ, ಕಡೆಗಣಿಸದಿರಿ, ಕಡೆಗಣಿಸದಿರಿ. ಈಗ ಇಕೆವೈಸಿ ಕುರಿತು ಒಂದು ಮಾಹಿತಿಯನ್ನ ಕೇಳೋಣ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಕಲಬುರಗಿಯ ಕೃಷಿ ಇಲಾಖೆಯಿಂದ ಬಂದಿರುವಂತಹ ಪ್ರಕಟಣೆ ಇಲ್ಲದ, ಇಕೆವೈಸಿ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಇಲ್ಲದ, ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯೊಳಗೆ 10,000 ರೂಪಾಯಿಗಳ ಆರ್ಥಿಕ ಸೌಲಭ್ಯ ಪಡೆಯುವಂತಹ ರೈತ ಫಲಾನುಭವಿಗಳು ಇಕೆವೈಸಿ ಮಾಡಿಸುವುದು ಕಡ್ಡಾಯ ಆಗ್ಯದ. ಇಕೆವೈಸಿ ಮಾಡಿಸಿಕೊಳ್ಳದ ಫಲಾನುಭವಿಗಳಿಗೆ ಮುಂದೆ 10,000 ರೂಪಾಯಿಗಳ ಆರ್ಥಿಕ ಸೌಲಭ್ಯ ದೊರೆಯುವುದಿಲ್ಲ. ಇಲ್ಲಿ ತನಕನೂ ಇಕೆವೈಸಿ ಮಾಡಿಸದೇ ಇರುವಂತಹ ರೈತ ಫಲಾನುಭವಿಗಳು ತಮ್ಮ ಆಧಾರ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರುವ ಮೊಬೈಲ್ ಸಂಖ್ಯೆಗಳ ಜೊತೆಗೆ ಈ ಮುಂದೆ ಹೇಳುವಂತಹ ವಿಧಾನಗಳಲ್ಲಿ ಇಕೆವೈಸಿ ಮಾಡಬಹುದು. ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ಸಾಮಾನ್ಯ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಅಥವಾ ಒಟಿಪಿ ಮೂಲಕ ಇಕೆವೈಸಿ ಮಾಡಿಸಬಹುದು. ಫಲಾನುಭವಿಗಳು ಸ್ವತಃ ತಾವೇ ಪಿಎಂ ಕಿಸಾನ್ ಪೋರ್ಟಲ್ ಮೂಲಕ ಮೊಬೈಲ್ಗೆ ಒಟಿಪಿ ಪಡೆದು ಇಕೆವೈಸಿ ಮಾಡಬಹುದು. ತಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಮಾಡಿ ಪೋಸ್ಟಲ್ ಅಕೌಂಟ್ ತೆರೆಯುವ ಮೂಲಕ ಪಿಎಂ ಕಿಸಾನ್ ಇಕೆವೈಸಿಯನ್ನ ತ್ವರಿತವಾಗಿ ಮಾಡಿಕೊಳ್ಳಬಹುದು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಪಿಎಂ ಕಿಸಾನ್ ಮೊಬೈಲ್ ಆಪ್ ಪ್ಲೇಸ್ಟೋರ್ನೊಳಗೆ ಲಭ್ಯದ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಆಪ್ ಮೂಲಕ ಸ್ವತಃ ಫಲಾನುಭವಿಗಳೇ ಮುಖಚಹರೆ ತೋರಿಸುವ ಮೂಲಕ ಅಂದ್ರೆ ಫೇಶಿಯಲ್ ಆಥೆಂಟಿಕೇಶನ್ ಅಂತೇಳಿ ಇದನ್ನ ಕರೀತಾರ, ಈ ಮೂಲಕ ಇಕೆವೈಸಿಯನ್ನ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನ ಭೇಟಿ ಮಾಡಬಹುದು. ಇಕೆವೈಸಿ ಕುರಿತು ಮಾಹಿತಿಯನ್ನು ಕೇಳಿದ್ರಲ್ಲ ರೈತ ಬಾಂಧವರೇ. ಈಗ ನಿಲೋಗಿಯ ಬಲ್ಭೀಮ್ ಎಂ ಮಂದಿವಾಲ್ ಮತ್ತು ಸಂಗಡಿಗರಿಂದ ತತ್ವಪದ ಕೇಳೋಣ. ಯಾಕೆ ಮಾಡ್ತಿದ್ದೀನಿ ಒಣ ಚಿಂತೆ ನಿನಗ ಪಡುಕೊಂಡದ ಮಾಯದ ಭ್ರಾಂತಿ, ನಿನಗ ಪಡುಕೊಂಡದ ಮಾಯದ ಭ್ರಾಂತಿ. ಯಾಕೆ ಮಾಡ್ತಿದ್ದೀನಿ ಒಣ ಚಿಂತೆ ನಿನಗ ಪಡುಕೊಂಡದ ಮಾಯ ಹೋಗದು ಬಂತಲ್ಲೋ ನಾಳಿಗೆ